ಇದ್ದೀರಾ. ಈ ತರ ಸಮಾಜ ಸೇವೆಗೆ ಅಂತ ಹೇಳಿ ನಿಜವಾಗ್ಲೂ ಅಗತ್ಯ ಇದ್ದಂತವ್ರಿಗೆ ಖರ್ಚು ಮಾಡುವಂತ ಹಣದಿಂದ ನಿಮ್ಗೇನ್ ಸಿಗುತ್ತೆ ಸರ್? ಅದು ಕರೆಕ್ಟ್. ಈಗ ನಾವ್ ಎಷ್ಟೇ ಬಟ್ಟೆಗಳ ಇದ್ರು, ನಮ್ಮ ಹತ್ರ ಎಷ್ಟ್ ಜೊತೆ ಡ್ರೆಸ್ ಇದ್ರು, ದಿವಸಕ್ಕೆ ಒಂದೇ ಜೊತೆ ಹಾಕಕ್ ಸಾಧ್ಯ ಇರೋದು. ಆಮೇಲೆ ಮೂರ್ ಹೊತ್ತು ಊಟ ಏನ್ ಎಕ್ಸ್ಟ್ರಾ ತಿಂದ್ರೆ ಒಂದ್ ಸ್ವಲ್ಪ ಕ್ವಾಲಿಟಿ ಫುಡ್ ಅಥವಾ ಸ್ವಲ್ಪ ಕಾಸ್ಟ್ಲಿ ಫುಡ್ ಹೋಟೆಲ್ ಗೀಟಲ್ ಹೋಗಿ ಆ ತರ ತಿನ್ಬಹುದು. ಅಥವಾ ನಾವೆಲ್ಲ ಫಾರಿನ್ ಟ್ರಿಪ್ ಹೋಗಿ ಅದನ್ನ ಸ್ಟೇಟಸ್ ಹಾಕೊಂಡು ಅಥವಾ ಸೋಷಿಯಲ್ ಮೀಡಿಯಾ ಅದಕ್ಕೊಂದಷ್ಟು ಲೈಕ್ಸ್ ತಗೋಬಹುದು. ನಾವ್ ನೆಮ್ಮದಿನ ಸಾಕಷ್ಟು ತರ ಕಾಣಬಹುದು. ಬಟ್ ನನಗೆ ಯಾವ ಯಾರ ವ್ಯಕ್ತಿ ಹಿಂಗೆ ಹೆಲ್ಪ್ ಕೇಳಿದಾಗ, ಅವರು ನಾವು ಓದಿದೀವಿ, ಈ ತರ ಡಾಕ್ಟರ್ ಆಗಿದೀವಿ, ಈ ತರ ಪಿ ಜಿ ಮುಗಿತು ನಿಮ್ ಕಡೆಯಿಂದ ಅಂತಂದಾಗ, ಅದರಲ್ಲಿ ಸಿಗುತ್ತಲ್ಲ ಖುಷಿ, ಅದು ಇವೆಲ್ಲದನ್ನು ಮೀರಿಸಿದ್ದು ಅನ್ಸುತ್ತೆ. ನಮ್ಮ ಬಾಹ್ಯ ಸೌಂದರ್ಯನ ನೋಡಿ ಇದು ಮಾಡೋರು ಯಾವತ್ತೂ ಅವರು ಪರ್ಮನೆಂಟ್ ಅಲ್ಲ, ನಮ್ಮನ್ನ ಹೊಗಳವರು. ಸೊ ನಮ್ಮ ಮನಸಾಕ್ಷಿ ಏನಿದೆ ಅದು ನಮ್ಮನ್ನ ಜಾಗೃತಗೊಳಿಸ್ತಾ ಇರುತ್ತೆ, ನೀನ್ ಎಲ್ಲಿ ಸರಿ ಇದೀಯಾ, ಎಲ್ಲಿ ತಪ್ಪಿದೀಯಾ ಅನ್ನೋದನ್ನ. ನಮ್ಮನ್ನ ಸಂತೋಷವಾಗಿಡೋದು ಆಕ್ಚುಲಿ ನಮ್ಮ ಮನಸಾಕ್ಷಿ, ಹೊರಗಡೆಯವರಲ್ಲ. ನಾವು ಅನ್ಕೊಂಡಿರ್ತೀವಿ ಬೇರೆಯವರು ಅಂತನ್ಬಿಟ್ಟು, ನೀವು ಎಷ್ಟೊಂದು ಹೇಳ್ತೀರಾ ಸೋಷಿಯಲ್ ವರ್ಕ್ ಮಾಡಿದೀರಾ ಅಂತ, ಆದ್ರೆ ನನ್ ಮನ್ಸಾಕ್ಷಿ ಅದನ್ನ ಒಪ್ಕೊಳ್ಳಲ್ಲ. ಏನಕ್ಕೆ ಅಂದ್ರೆ ನಾವ್ ಇನ್ನೂ ಮಾಡಬಹುದಾಗಿತ್ತು. ಎಷ್ಟೊಂದ್ ಜನ ಮನೆ ಮಠ ಬಿಟ್ಟೆಲ್ಲ ಸಮಾಜಕ್ಕೋಸ್ಕರ ದುಡಿತಾ ಇದಾರೆ, ನಾನೇನ್ ಆ ತರ ಇಲ್ವಲ್ಲ, ಇವ್ರು ಯಾಕೆ ಇಷ್ಟೊಂದು ನನ್ಗೆ ಹೊಗಳಿಕೆ ಕೊಡ್ತಾ ಇದಾರೆ. ಅದು ನಮ್ಮ ಮನ್ಸಾಕ್ಷಿ ಒಪ್ಕೊಳಕ್ ರೆಡಿ ಇರ್ಬೇಕು ಸರ್. ನನ್ನ ಮನ್ಸಾಕ್ಷಿ ನನ್ಗೆ ಈ ದಾರಿನಲ್ಲಿ ಹೋಗು ಅಂತ ಹೇಳುತ್ತೆ. ಸೊ ಯಾರು ಕೊಟ್ಟಾಗ ಖುಷಿ ಪಡಿಸುತ್ತೆ. ಸೊ ನನ್ಗೆ ನೆಮ್ಮದಿ ಇದೆ ಸರ್. ಕೆಲವರಿಗೆ ಮಸಾಲ ದೋಸೆ ತಿನ್ನೋದ್ರಲ್ಲಿ ಖುಷಿ ಇರುತ್ತೆ, ಕೆಲವರಿಗೆ ಪಾನಿಪುರಿ ತಿನ್ನೋದ್ರಲ್ಲಿ, ಹಂಗೆ ಜೀವನ. ಕೆಲವರಿಗೆ ಫಾರಿನ್ ಟ್ರಿಪ್ ಹೊಡ್ಕೊಂಡು ಸ್ಟೇಟಸ್ ಮೇಂಟೈನ್ ಮಾಡೋದು ಜೀವನ ಅಂದ್ರೆ ಅದನ್ನ ಒಂಥರ ಡಿಫೈನ್ ಮಾಡಕ್ಕಾಗಲ್ಲ ಸರ್, ಅರ್ಥ ಮಾಡ್ಸಕ್ಕಾಗಲ್ಲ. ಬೇರೆ ಬೇರೆ ತರ ಅನುಭವ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನಾನು ಓದ್ಬೇಕಾದ್ರೆ ನಾನು ಬೇರೆಯವ್ರದ್ದು ಯಾರಾದ್ರೂ ಹೆಲ್ಪ್ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅದನ್ನ ನಾನು ಇನ್ನೊಬ್ರಿಗೆ ಮಾಡ್ತಾ ಇದ್ದೀನಿ. ನಾನೇನ್ ಕಲ್ತಿದ್ದೀನಿ, ನಾಲೆಡ್ಜ್ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು, ನಾನು ದುಡಿತಾ ಇರೋದು ಅದನ್ನ ಶೇರ್ ಮಾಡ್ತಾವೆ. ಈವನ್ ನಾಲೆಡ್ಜ್ ಶೇರ್ ಮಾಡ್ತೀನಿ ಸರ್. ನಾವು ನೆಮ್ಮದಿ ಆಗಿರ್ಬೇಕು ಅಂತ ಹೇಳಿದ್ರೆ ನಮ್ ಜೊತೆ ಯಾರಿರ್ತಾರೋ ಅವರು ಕೂಡ ನೆಮ್ಮದಿ ಆಗಿರ್ಬೇಕು, ಸುಖವಾಗಿರ್ಬೇಕು. ನಮ್ಮ ಸಮಾಜವು ಕೂಡ ನೆಮ್ಮದಿಯಾಗಿ ಇರಬೇಕು, ಸುಖವಾಗಿರ್ಬೇಕು. ಆವಾಗ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಆ ತರ ಸಾಧ್ಯತೆಗಳನ್ನ ಅಲ್ಲಲ್ಲಲ್ಲಿ ನಿಮ್ಮಂತವರು ಮಾಡ್ತಾ ಇರ್ತಾರೆ. ಈ ನಿಮ್ಮ ಕಾಯಕ ಹೀಗೆ ಮುಂದುವರಿಯಲಿ, ಈ ಮೂಲಕ ಇನ್ನೊಂದಷ್ಟು ಜನರ ಬದುಕಿನಲ್ಲಿ ಒಂದಷ್ಟು ಬೆಳಕು ಕಾಣಲಿ. ಏನೆಲ್ಲ ಸಹಾಯವನ್ನ ಮಾಡತಕ್ಕಂತಹ ಸಂದರ್ಭಗಳು ನಿಮಗೆ ಸೃಷ್ಟಿಯಾದೋ, ಹೇಗೆ ಆ ಸಹಾಯವನ್ನ ಮಾಡಿದ್ರಿ, ಸಹಾಯವನ್ನ ಪಡೆದುಕೊಂಡವರು ಹೇಗೆ ಅನುಕೂಲಗಳನ್ನ ಮಾಡಿಕೊಂಡ್ರು ಅನ್ನುವಂತಹ ವಿಚಾರಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಇವತ್ತು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಈ ವಾರದ ಅತಿಥಿ ದಿವ್ಯಾಂಗರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನೆರವು ನೀಡುತ್ತಿರುವ ಆಲೂರು ಪಟ್ಟಣ ಪಂಚಾಯಿತಿ ಹಾಗೂ ಹಾಸನ ನಗರಸಭೆಯ ಕಿರಿಯ ಅಭಿಯಂತರರಾದ ಕೆಆರ್ ಕವಿತಾ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದುವರೆಗೆ ಆಕಾಶ ದೀಪ, ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟ, ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಎಂ ಶಿವಶಂಕರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ್ ಕೋ ಮಾಸ್ಕ್, ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ.

ಎಲ್ಲಾ ವಯಸ್ಸಿನ ರೋಗಿಗಳಿಗೂ ಕೀಲು ಮರು ಜೋಡಣೆ ಮಾಡಲು ಲಭ್ಯವಿರುತ್ತಾರೆ. ಸಂಪರ್ಕಿಸಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮೂಳೆ ಮತ್ತು ಕೀಲು ಮರು ಜೋಡಣೆ ಸೆಂಟರ್, ಉತ್ತರ ಬಡಾವಣೆ, ಹಾಸನ. ಕರೆ ಮಾಡಿ 08172267656. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟ, ಈ ವಿಷಯವನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ಕೃಷಿ ಹೆಚ್ಚು ಆಧುನಿಕ ಗುಂಡಂತೆಲ್ಲ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಬಹುತೇಕವಾಗಿ ಆರೋಗ್ಯ ಸಮಸ್ಯೆ ಎಲ್ಲರನ್ನೂ ಕೂಡ ಕಾಡ್ತಾ ಇರತಕ್ಕಂಥದ್ದು. ಅದಕ್ಕೆ ಇವತ್ತು ಕೃಷಿಯಲ್ಲಿ ಬಳಕೆ ಮಾಡ್ತಾ ಇರತಕ್ಕಂತಹ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಹಾಗೂ ಬೇರೆ ಬೇರೆ ತರಹದ ರಾಸಾಯನಿಕಗಳನ್ನ ಬಳಕೆ ಮಾಡಿ ಕೃಷಿಯನ್ನ ಮಾಡಲಾಗ್ತಾ ಇದೆ. ಆ ಮೂಲಕ ಬಂದಂತಹ ಆಹಾರವನ್ನ ಸೇವನೆ ಮಾಡಿದಂತಹ ನಾವು ಇವತ್ತು ಹೆಚ್ಚು ಅನಾರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಈಗ ಪೌಷ್ಟಿಕ ಕೈತೋಟ ಅನ್ನುವಂತಹ ಒಂದು ಹೊಸ ಪದ್ಧತಿ ಬಂದಿರತಕ್ಕಂಥದ್ದು. ಹೊಸ ಪದ್ಧತಿ ಏನಲ್ಲ ಇದು, ಬಹಳ ಹಿಂದಿನಿಂದಲೂ ಕೂಡ ಚಾಲ್ತಿಯಲ್ಲಿ ಇದ್ದದ್ದು. ಬಹಳ ಹಿಂದೆ ನಾವೆಲ್ಲ ಕಾಣುವ ಹಾಗೆ ಮನೆಯ ಮುಂದೆ ಅಥವಾ ಮನೆಯ ಹಿಂದೆ ಒಂದು ಕೈತೋಟ ಅಂತ ಹೇಳಿ ಅಥವಾ ಹಿತ್ಲು ಅಂತ ಹೇಳಿ ನಮಗೆ ಏನು ತರಕಾರಿಗಳು ಅಗತ್ಯ ಇರ್ತಾ ಇತ್ತೋ ಅಂತಹ ತರಕಾರಿಗಳನ್ನ ಮತ್ತೆ ಹಣ್ಣುಗಳನ್ನ ನಾವೇ ಬೆಳೆದು ತಿಂತಾ ಇದ್ವಿ. ಕಾಲಕ್ರಮೇಣ ಮಾರುಕಟ್ಟೆ ಹೆಚ್ಚಾದಂತೆಲ್ಲ ತರಕಾರಿ ಮತ್ತೆ ಹಣ್ಣಿನ ಕೃಷಿಯನ್ನ ಮಾಡುವಂತಹ ಕೃಷಿಕರ ಸಂಖ್ಯೆ ಹೆಚ್ಚಾದಂತೆಲ್ಲ ಈ ಕೈತೋಟ ಅಥವಾ ಹಿತ್ತಲುಗಳು ನಶಿಸಿ ಹೋದ್ವು. ಆದ್ರೆ ಈಗ ಮತ್ತೆ ಅವುಗಳನ್ನ ನಾವು ನೆನಪು ಮಾಡಿಕೊಳ್ತಕ್ಕಂತಹ ಕಾಲ ಇವತ್ತು ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಅಗತ್ಯ ಇರತಕ್ಕಂತಹ ಪೌಷ್ಟಿಕವಾದಂತಹ ತರಕಾರಿಗಳನ್ನ ನಾವೇ ಬೆಳೆದುಕೊಳ್ಳಬೇಕು ಮತ್ತು ಅದು ನಮ್ಮ ಆರೋಗ್ಯಕ್ಕೆ ಹಿತಕರವಾಗಿ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮಗೆ ಏನೆಲ್ಲ ಪೌಷ್ಟಿಕಾಂಶಗಳು ಅಗತ್ಯ ಇರುತ್ತೆ, ಅದನ್ನು ನಾವು ಹೇಗೆ ಪಡೆದುಕೊಳ್ಬಹುದು, ನಮಗೆ ಅಗತ್ಯ ಇರತಕ್ಕಂತಹ ಪೌಷ್ಟಿಕಾಂಶಗಳನ್ನ ನಾವು ಹೊಂದುವ ನಿಟ್ಟಿನಲ್ಲಿ ನಮ್ಮ ಪೌಷ್ಟಿಕ ಕೈತೋಟಗಳು ಹೇಗೆ ನೆರವಾಗ್ತವೆ ಅಂತಕ್ಕಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲೆ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಯಾಗಿರತಕ್ಕಂತಹ ಡಾಕ್ಟರ್ ಎಂ ಶಿವಶಂಕರ್ ಅವರು ನಮ್ಮೊಂದಿಗೆ ಇದ್ದಾರೆ. ಶಿವಶಂಕರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ಪೌಷ್ಟಿಕ ಕೈತೋಟದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಈ ಪೌಷ್ಟಿಕ ಕೈತೋಟ ಅಂತ ಅಂದ್ರೆ ಏನು, ಅದರ ಮಹತ್ವ ಏನು? ಪೌಷ್ಟಿಕ ಕೈತೋಟ ಅಂತಂದ್ರೆ ಎಲ್ಲಾ ತರಕಾರಿಗಳನ್ನ ಒಳಗೊಂಡಂತ ಒಂದು ಪೌಷ್ಟಿಕ ಭಂಡಾರ ಅನ್ನೋ ಅಂತ ಒಂದು ಜಾಗವನ್ನ ನಾವು ಪೌಷ್ಟಿಕ ಕೈತೋಟ ಅಂತೀವಿ. ಮೊದಲನೇದಾಗಿ ತಾವು ಹೇಳಿದ ಹಾಗೆ 10-15 ವರ್ಷಗಳ ಹಿಂದಕ್ಕೆ ಹೋಗೋಣ. ಆಗ ಮನೆ ಹಿತ್ತಲಿನಲ್ಲಿ ಒಂದು ಕರಿಬೇವಿನ ಗಿಡ ಇರ್ತಾ ಇತ್ತು, ಒಂದು ಸೋರೆ ಗಿಡ ಇರ್ತಾ ಇತ್ತು, ಒಂದು ಕುಂಬಳ ಗಿಡ ಇರ್ತಾ ಇತ್ತು, ಒಂದು ಬದನೆ ಗಿಡ ಇರ್ತಾ ಇತ್ತು, ನುಗ್ಗೆ ಗಿಡನೂ ಇರ್ತಾ ಇತ್ತು. ಅದೇ ಪೌಷ್ಟಿಕ ಕೈ ತೋಟದ ಮಾದರಿ ಅಂತ ಹೇಳ್ತೀವಲ್ಲ ಅದು. ಈಗೇನಾಗಿದೆ ಅಂತಂದ್ರೆ ಈ ಅವೆಲ್ಲ ಈಗ ಕಾಣೆ ಆಗ್ತಾ ಇದಾವೆ. ಜನಗಳಿಗೆ ಅದರ ಅವಶ್ಯಕತೆ ಇದೆಯೋ ಅಲ್ಲ ಗೊತ್ತಿಲ್ಲ, ಬಟ್ ಅದರ ಬಗ್ಗೆ ತಿಳುವಳಿಕೆ ಇದೆಯೋ ಗೊತ್ತಿಲ್ಲ. ಏನಾಗಿದೆ ಅಂತಂದ್ರೆ ಈಗ ವೈಜ್ಞಾನಿಕವಾಗಿ ಪೌಷ್ಟಿಕ ಕೈತೋಟ ಮಾಡಲಿಕ್ಕೆ ನಾವು ರೈತರಿಗೆ ಅಥವಾ ಆ ಒಂದು ಫ್ಯಾಮಿಲಿಗೆ ಕುಟುಂಬಕ್ಕೆ ಮಾಹಿತಿ ಕೊಡ್ತಾ ಇದ್ವಿ. ಈಗ ತಾವು ಹೇಳಿದಾಗೆ ಕರಿಬೇವಿನ ಗಿಡ ಅನ್ನೋದು ಒಂದು ಉತ್ತಮವಾದಂತ ಕಬ್ಬಿಣ ಅಂಶ ಉಳ್ಳಂತ ಒಂದು ಗಿಡ ಮತ್ತೆ ಅದರ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರುತ್ತೆ ಅಲ್ವಾ ಸರ್. ಸೊ ಅದೇ ರೀತಿ ಯಾಕೆ ಅಂತಂದ್ರೆ ಯಾರೇ ಮನೆ ಹತ್ರ ಒಂದು ಹಳ್ಳಿನಲ್ಲಿ ಒಂದು 50-100 ಇರುವಂತ ಜಾಗದಲ್ಲಿ ಮಿನಿಮಮ್ ಕಡಿಮೆ ಅಂದ್ರೂ ಒಂದು 20-30 ಕರಿಬೇವಿನ ಗಿಡ ಕಾಣಿಸವು. ಇವತ್ತು ಹಳ್ಳಿಗೆ ಹೋಗಿ ಎಲ್ಲಿ ನೋಡಿದ್ರು ಕರಿಬೇವಿನ ಗಿಡ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವೇರ್ನೆಸ್ ಜನಗಳಿಗೆ ಗೊತ್ತಿಲ್ಲ ಅಂತಾನೋ ಅಥವಾ ಅದರ ಬಗ್ಗೆ ಅವಶ್ಯಕತೆ ಇಲ್ಲ ಅಂತಾನೋ ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಈಗ ಏನಾಗಿದೆ ಅಂತಂದ್ರೆ ಪೌಷ್ಟಿಕ ಕೈತೋಟ ಯಾಕೆ ಅವಶ್ಯಕತೆ ಇದೆ ಅಂತಂದ್ರೆ ಈಗ ಜನಸಂಖ್ಯೆ ಆಧಾರದ ಮೇಲೆ ಸುಮಾರು ಒಂದು 35-40% ಅಪೌಷ್ಟಿಕತೆ ಕಾಣ್ತಾ ಇದೆ. ಅತಿ ಹೆಚ್ಚಾಗಿ ಮಹಿಳೆಯರಲ್ಲಿ ಸುಮಾರು 50-56% ಕಬ್ಬಿಣದ ಕೊರತೆಯಿಂದ ಅದು ಒಂದು ದೊಡ್ಡ ಸಮಸ್ಯೆಗೆ ಕಾಣ್ತಾ ಇದೆ. ಕಾರಣ ಇಷ್ಟೇನೆ, ಹೆಚ್ಚಾಗಿ ತರಕಾರಿಗಳನ್ನ ಬಳಸದೇ ಇರುವುದಂತದ್ದು, ಜೊತೆಗೆ ಅತ್ಯಧಿಕವಾದಂತ ಸೊಪ್ಪಿನ ಅಲ್ಲಿರುವಂತ ಪೋಷಕಾಂಶಗಳುಳ್ಳಂತ ಸೊಪ್ಪುಗಳನ್ನ ಬಳಸದೇ ಇರೋದಂತದ್ದು. ಇವತ್ತು ತಮ್ಗೆಲ್ಲ ಗೊತ್ತಿರೋ ಹಾಗೆ ಪೌಷ್ಟಿಕ ಕೈತೋಟ ನಾವು ಈಗಾಗಲೇ ಮಾದರಿಯನ್ನ ನಾವು ಈಗಾಗಲೇ ಎಲ್ಲಾ ಕಡೆ ಮಾಡಬೇಕು ಅಂತ ಪ್ರಚಾರ ಮಾಡ್ತಾ ಇದ್ದೀವಿ, ಜಾಗೃತ ಮೂಡಿಸ್ತಾ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವತಿಯಿಂದ ಇರಬಹುದು, ತೋಟಗಾರಿಕೆ ಇಲಾಖೆ ವತಿಯಿಂದ ಇರಬಹುದು, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ನಾವು ಪ್ರತ್ಯಕ್ಷಗಳನ್ನ ತಗೋತಾ ಇದ್ವಿ. ಜೊತೆಗೆ ನಗರ ಪಟ್ಟಣಗಳಲ್ಲಿ ಜಾಗ ಇಲ್ಲ ಅಂತಂದ್ರೆ ತಾರಸಿಕೈ ತೋಟ ಅಂದ್ರೆ ಮನೆಗಳ ಮೇಲೆ ಟ್ರೇಗಳಲ್ಲಿ ಅಥವಾ ಪಾಟ್ಗಳಲ್ಲಿ ಅಥವಾ ಗೋಣಿಚೀಲದಲ್ಲಿ ಮಣ್ಣು ತುಂಬಿ ಅದರಲ್ಲಿ ಗಿಡಗಳನ್ನು ಬೆಳೆಸುವಂತದ್ದು ಈ ತರ ಅಂತ ಕೆಲವೊಂದು ಪರಿಚಯಗಳನ್ನ ಮತ್ತೆ ಪ್ರತಿಷ್ಠೆಗಳನ್ನ ಮಾಡ್ತಾ ಇದ್ವಿ. ಅಂತ ಅಂದ್ರೆ ನಮಗೆ ಏನು ಪೌಷ್ಟಿಕಾಂಶಗಳ ಅಗತ್ಯ ಇದೆಯೋ ಅದ್ರ ಬಗ್ಗೆ ನಮಗೆ ಹೆಚ್ಚು ಜ್ಞಾನ ಇಲ್ಲ ಮತ್ತೆ ಮಾಹಿತಿ ಇಲ್ಲ ಅನ್ನುವಂಥದ್ದು. ನಮಗೆ ಏನು ಪೌಷ್ಟಿಕಾಂಶಗಳು ಅಗತ್ಯ ಇದ್ದಾವೋ ಅಂತ ಪೌಷ್ಟಿಕಾಂಶಗಳನ್ನ ನಾವು ಕೇವಲ ಮುದ್ದೆ ಅಥವಾ ಅನ್ನದಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ತರಕಾರಿಗಳಿಂದ ಮತ್ತೆ ಹಣ್ಣಿನಿಂದ ಪಡಿಬೇಕು. ಆದ್ರೆ ಇಂತಹ ಅಗತ್ಯ ಇರತಕ್ಕಂತಹ ತರಕಾರಿ ಇರಬಹುದು ಹಣ್ಣಾಗಬಹುದು ಇದನ್ನ ನಾವೇ ಬೆಳೆದುಕೊಳ್ಳುವುದರಿಂದ ನಾವು ಇದರ ಲಾಭವನ್ನ ಪಡೆಯಬಹುದು ಅನ್ನುವಂಥದ್ದು. ಈಗ ಪೌಷ್ಟಿಕ ಕೈತೋಟವನ್ನ ನಿರ್ಮಾಣ ಮಾಡಿಕೊಳ್ಬೇಕು ಅಂತ ಹೇಳಿ ತಾವು ಹೇಳ್ತೀರಾ, ಏನು ಉಪಯೋಗ ಇದರಿಂದ ನಾವು ಮಾಡ್ಕೊಳ್ಳೋದ್ರಿಂದ? ಸರ್, ಒಂದು ಪೌಷ್ಟಿಕ ಕೈತೋಟ ನಿರ್ಮಾಣ ಮಾಡ್ಕೊಂಡ್ರೆ ನಮಗೆ ಮಿನಿಮಮ್ ಕಡಿಮೆ ಅಂದ್ರೂ ಸುಮಾರು 25-30 ತರಕಾರಿಗಳನ್ನ ಬೆಳೆಸಬಹುದು. ಉದಾಹರಣೆಗೆ ಒಂದು 5 ಜನ ಅಥವಾ 6 ಜನ ಇರುವ ಕುಟುಂಬಕ್ಕೆ 250 ಚದರ ಮೀಟರ್ ಅಂತ ಅಂದ್ರೆ ಒಂದು 30-40 ಉದ್ದ ಆಗಲ ಇರುವಂತ ಜಾಗದಲ್ಲಿ ಸುಮಾರು 25-30 ತರಕಾರಿಗಳನ್ನ ಬೆಳೆಸಬಹುದು. ತರಕಾರಿಗಳನ್ನ ಬೆಳೆಸೋದು ಮುಖ್ಯ ಅಲ್ಲ, ಯಾವ ರೀತಿ ಬೆಳೆಸಬೇಕು ಅನ್ನೋದು ಮುಖ್ಯ. ಎರಡನೇದಾಗಿ ಸುತ್ತು ಬದಿಗಳಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳು ಹಾಕೊಳ್ಳುವಂಥದ್ದು, ಏನು ದಾಳಿಂಬೆ ಇರಬಹುದು, ಪಪಾಯ ಇರಬಹುದು, ನುಗ್ಗೆ ಇರಬಹುದು, ಮತ್ತೆ ಬಾಳೆ ಇರಬಹುದು, ಕರಿಬೇವು, ಮತ್ತೆ ಬೆಟ್ಟದಲ್ಲಿ ಸೀಬೆ, ಕಿತ್ತಳೆ, ನಿಂಬು, ಚಕ್ರಮುನಿ, ಈ ತರ ಗಿಡಗಳನ್ನ ಬದಿಗಳ ಸುತ್ತು ಹಾಕೊಳ್ಳುವಂಥದ್ದು. ಮತ್ತೆ ಮಧ್ಯಭಾಗದಲ್ಲಿ ತರಕಾರಿಗಳಾದಂತ ಪಿಂಟ್ ಇರಬಹುದು, ಮೆಂತೆ ಇರಬಹುದು, ಪಾಲಕ್ ಇರಬಹುದು, ಲೆಟ್ಯೂಸ್ ಅಂತ ಒಂದು ಹಸಿ ತರಕಾರಿ ತಿನ್ನುವಂತ ಎಲೆ ಅದು, ಅಂತವು ಮಧ್ಯಭಾಗದಲ್ಲಿ ಹಾಕೊಳ್ಳುವಂಥದ್ದು. ಟ್ಯೂಬರ್ಸ್ ಅಂತೀವಿ ನಾವು, ಅಂದ್ರೆ ಕ್ಯಾರೆಟ್ ಇರಬಹುದು, ಬೀಟ್ರೂಟ್ ಇರಬಹುದು, ಈರುಳ್ಳಿ, ಬೆಳ್ಳುಳ್ಳಿ, ಮೂಲಂಗಿ, ಇಂಥವನ್ನೆಲ್ಲ ಮಧ್ಯದಲ್ಲಿ ಹಾಕುವಂಥದ್ದು. ಬೀನ್ಸು, ಎಲೆಕೋಸು, ಗೆಡ್ಡೆಕೋಸು, ಮತ್ತೆ ಹೂಕೋಸು, ಇಂಥವನ್ನು ಬದಿಗಳಲ್ಲಿ ಮಧ್ಯದಲ್ಲಿ ಹಾಕೊಳ್ಳುವಂಥದ್ದು. ಮತ್ತೆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಅಂತೀವಿ ನಾವು, ಏನು ನಿಂತಿರುವಂತ ಬೆಳೆಗಳು ಯಾವುದು, ಬೆಂಡೆ ಇರ್ಬೋದು, ಚಿಲ್ಲಿ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಮತ್ತೆ ಟೊಮೆಟೊ ಇರ್ಬೋದು, ಮತ್ತೆ ಬದನೆ ಇರ್ಬೋದು, ಇಂಥವನ್ನೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಅಂತೀವಿ. ಇಂಥವನ್ನ ಒಂದು ಸೈಡ್ಗೆ ಹಾಕೊಳ್ಳುವಂಥದ್ದು. ಮತ್ತೆ ಕ್ರೀಪರ್ ಅಂತೀವಿ ನಾವು, ಏನು ಬಳ್ಳಿ ಬಳ್ಳಿ ಅಂತ ತರಕಾರಿಗಳು, ಏನು ತೊಂಡೆ, ಆಗಲಕಾಯಿ, ಹೀರೆಕಾಯಿ, ಪಡವಲಕಾಯಿ, ಚಪ್ಪರದವರೆ, ಸೋರೆಕಾಯಿ, ಇಂಥವು ಬೇಲಿಗಳಿಗೆ ಅಂದ್ರೆ ಬದಿಗಳಲ್ಲಿ ಬೆಳೆಸುವಂತವು. ಈ ರೀತಿ ವಿವಿಧವಾದಂತಹ ತರಕಾರಿಗಳನ್ನ ಬೆಳೆದು ಆರ್ಗ್ಯಾನಿಕ್ ಅಂತೀವಿ, ಸಾವಯವ ಅಂತೀವಿ, ಯಾವುದೇ ತರಹದ ರಾಸಾಯನಿಕ ಗೊಬ್ಬರ ಬಳಸದೆ, ಯಾವುದೇ ತರಹದ ಕೀಟನಾಶಕ ಬಳಸದೆ ಬೆಳೆದು ಇವನ್ನ ನಾವು ಉಪಯೋಗಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತೆ ಉಚಿತವಾಗಿ ನಮಗೆ ಬೇಕಾದಂತ ತರಕಾರಿಗಳಲ್ಲಿ ಇರುವಂತ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸುಲಭವಾಗಿ ಸಿಗುತ್ತೆ. ಸೊ ಈ ಒಂದು ಪ್ರಯೋಜನದಿಂದ ನಾವು ತರಕಾರಿಗಳನ್ನ ಆದಷ್ಟು ನಮ್ಮ ಜಮೀನಲ್ಲಿ ಬೆಳೆದ್ರೆ ತುಂಬಾ ಒಳ್ಳೇದಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಬಹಳ ಉಚಿತವಾಗಿಯೂ ಕೂಡ ಸಿಗುತ್ತೆ, ಬಹಳ ಕನಿಷ್ಠವಾದಂತಹ ಶ್ರಮ, ಕನಿಷ್ಠವಾದಂತಹ ಬಂಡವಾಳವನ್ನ ಹಾಕಿದ್ರೆ ಬರೀ ಒಂದು 10 ಗಿಡ ಹಾಕೊಂಡ್ರು ಕೂಡ ಅದಷ್ಟನ್ನು ಕೂಡ ನಾವೇ ತಿನ್ನಲಿಕ್ಕೆ ಆಗೋದಿಲ್ಲ, ನಮ್ಮ ನೆರೆಹೊರೆಯವರಿಗೂ ಕೂಡ ಕೊಡಬಹುದು, ನಮ್ಮ ಯಾರು ಬಂಧುಗಳು ಇರ್ತಾರೋ ಅವ್ರಿಗೂ ಕೂಡ ಕೊಡಬಹುದು. ಇದರಿಂದ ವಿಶ್ವಾಸವೂ ಕೂಡ ಒಂದಷ್ಟು ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಮಾರಾಟನು ಮಾಡಬಹುದು ಸರ್, ಕೆಲವೊಂದು ಸಮಯ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಗತ್ಯವಾದಂತಹ ತರಕಾರಿ ಇಟ್ಕೊಂಡು ನಂತರ ಅವ್ರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರಾಟನು ಮಾಡಬಹುದು. ತಾವು ಆರಂಭದಲ್ಲಿ ಹೇಳಿದ್ರಿ ಸಾಕಷ್ಟು ತರಹದ ಪೋಷಕಾಂಶಗಳು ನಮ್ಮ ದೇಹದ ಮತ್ತೆ ಮನಸ್ಸಿನ ಬೆಳವಣಿಗೆಗೆ ಅಗತ್ಯ ಇರುತ್ತೆ ಅಂತ ಹೇಳಿ, ಯಾವ್ಯಾವ ತರಹದ ಪೋಷಕಾಂಶಗಳ ಅಗತ್ಯ ನಮ್ಗಿರುತ್ತೆ ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಸರ್. ಮೊದಲನೇದಾಗಿ ನಮ್ಗೆ ಶಕ್ತಿ ಕೊಡುವಂತವು ಯಾವು ಅಂತಂದ್ರೆ ಧಾನ್ಯಗಳು ಶಕ್ತಿ ಕೊಡುವಂತವು ಯಾವುದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಸಿರಿಧಾನ್ಯಗಳಿರ್ಬೋದು, ಇವು ಧಾನ್ಯಗಳಲ್ಲಿ ಇವು ಪ್ರಮುಖವಾಗಿ ನಮಗೆ ಶಕ್ತಿ ಕೊಡುವಂತವು. ಮತ್ತೆ ಈ ಬೆಳವಣಿಗೆಗೆ ಬೇಕಾದಂತ ಪ್ರೋಟೀನ್ ಅಂತೀವಿ, ಅವು ಅತಿ ಹೆಚ್ಚಾಗಿ ಕಾಳುಗಳು ಸಿಗುತ್ತೆ, ಹೆಸರು ಕಾಳು ಇರ್ಬೋದು, ತೊಗರಿ ಬೆಳೆ ಇರ್ಬೋದು, ಮತ್ತೆ ಅವರೇ ಇರ್ಬೋದು, ಕಡಲೆಕಾಳು ಬೆಳೆ ಇರ್ಬೋದು, ಈ ರೀತಿ ಕಾಳುಗಳಲ್ಲಿ ಅತಿ ಹೆಚ್ಚಾಗಿ ನಮಗೆ ಬೇಕಾದಂತ ಪ್ರೋಟೀನ್ ಸಿಗುತ್ತೆ. ಮತ್ತೆ ದ್ವಿದಳ ಧಾನ್ಯ, ದ್ವಿದಳ ಧಾನ್ಯಗಳು ತೊಗರಿ ಆಗ್ಬಹುದು, ಅಲಸಂದೆ ಆಗ್ಬಹುದು, ಅವರೇ ಆಗ್ಬಹುದು, ಹುರುಳಿ ಆಗ್ಬಹುದು, ಈ ತರಹದ ದ್ವಿದಳ ಧಾನ್ಯಗಳಿಂದ ನಮಗೆ ಪ್ರೋಟೀನ್ ಅಥವಾ ಸಸಾರಜನಕ ಅನ್ನುವಂಥದ್ದು ಸಿಗುತ್ತೆ. ಇದು ನಮ್ಮ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತೆ, ನಮ್ಮ ದೇಹದ ಬೆಳವಣಿಗೆಗೆ ಅನುಕೂಲವನ್ನ ಮಾಡಿಕೊಡುತ್ತೆ ಅನ್ನುವಂಥದ್ದು. ಮತ್ತೆ ಈ ಮಿನರಲ್ಸ್, ವಿಟಮಿನ್ಸ್ ಅಂದ್ರೆ ಮಿನರಲ್ಸ್ ಅಂತೀವಿ, ಜೀವಸತ್ವ ಮತ್ತೆ ಖನಿಜಾಂಶಗಳಂತ, ಇವು ಹೆಚ್ಚಾಗಿ ಹಣ್ಣು ಮತ್ತು ತರಕಾರಿಗಳಲ್ಲಿ ಸಿಗುತ್ತೆ. ಸೊ ನಾನು ಹೇಳಿದ ಹಾಗೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಸರಾಸರಿ ಅಂತಂದ್ರೆ 3 meals ಅಂತೀವಿ ನಾವು, 3 ಊಟ ಅಂತೀವಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತೆ ಮಧ್ಯಾಹ್ನ ಎಲ್ಲಾದ್ರೂ ಸ್ನಾಕ್ಸ್ ಇರ್ಬೋದು. ಈ ಒಂದು ಊಟಕ್ಕೆ ಮನುಷ್ಯನಿಗೆ ಅಗತ್ಯವಾಗಿ 400 ರಿಂದ 450 ಗ್ರಾಮ್ ಧಾನ್ಯಗಳು ಬೇಕಾಗುತ್ತೆ, 300 ರಿಂದ 350 ಗ್ರಾಮ್ ತರಕಾರಿ ಮತ್ತು ಹಣ್ಣು ತರಕಾರಿಗಳು ಬೇಕಾಗುತ್ತೆ, ಮತ್ತೆ 100 ರಿಂದ 150 ಗ್ರಾಮ್ ಕಾಳುಗಳು ಬೇಕಾಗುತ್ತೆ, ದ್ವಿದಳ ಧಾನ್ಯಗಳು ಅಂತೀವಲ್ಲ ಸರ್ ಅದು ಬೇಕಾಗುತ್ತೆ, ಮತ್ತೆ ಹಾಲು ಮಿನಿಮಮ್ ಒಬ್ಬ ಮನುಷ್ಯನಿಗೆ 100 ರಿಂದ 150 ml ಅಂದ್ರೆ ಒಂದು ಲೋಟ ಅಂತೀವಲ್ವಾ ಬೇಕಾದ ಅವಶ್ಯಕತೆ ಇದೆ. ಜೊತೆಗೆ ಒಂದು 30 ರಿಂದ 40 ಗ್ರಾಮ್ ಅಷ್ಟು ಫ್ಯಾಟ್ ಆಯಿಲ್ ಕಂಟೆಂಟ್ ಅವಶ್ಯಕತೆ ಇದೆ. 30 ರಿಂದ 40 ಗ್ರಾಮ್ ಫ್ಯಾಟ್ ಬೇಕಾಗುತ್ತೆ, ಎಣ್ಣೆ ಅಂಶವೂ. ಇದು ಮನುಷ್ಯನಿಗೆ ಒಂದು ದಿನಕ್ಕೆ ಆಹಾರದಲ್ಲಿ ಬೇಕಾಗಿರುವಂತ ಧಾನ್ಯಗಳು ಮತ್ತೆ ತರಕಾರಿಗಳು ಸರ್. ಜೊತೆಗೆ ಯಾವುದೋ ಒಂದು ಪದಾರ್ಥದಲ್ಲಿ ಬೆಳಗ್ಗೆ ಇಡ್ಲಿ ತಿನ್ಬಹುದು, ನಾವು ಚಪಾತಿ ತಿನ್ಬಹುದು, ಅಥವಾ ಗಂಜಿ ಕುಡಿಬಹುದು, ರೊಟ್ಟಿ ತಿನ್ಬಹುದು, ಮುದ್ದೆ ತಿನ್ಬಹುದು, ಮಧ್ಯಾಹ್ನ ಮುದ್ದೆ ಮತ್ತೆ ಪಲ್ಯ ಮತ್ತೆ ಇತರೆ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ತಿನ್ನುವಂಥದ್ದು, ರಾತ್ರಿಗೆ ಚಪಾತಿ ರೊಟ್ಟಿ ಯಾವ್ದೋ ಒಂದು ಧಾನ್ಯಗಳು ಉಪಯೋಗಿಸ್ಕೊಂಡು ತಿನ್ನುವಂಥದ್ದು. ಈ ರೀತಿ ವಿವಿಧ ರೂಪದಲ್ಲಿ ನಾವು ಈ ತರದ ತರಕಾರಿಗಳು ಈ ರೀತಿ ಬೇಕಾದಂತ ಅವಶ್ಯಕತೆ ಇರುವಂತಹ ಧಾನ್ಯಗಳನ್ನು ಉಪಯೋಗಿಸ್ಕೊಂಡ್ರೆ ನಮ್ಗೆ ಸರಾಸರಿ ಮನುಷ್ಯನಿಗೆ ಏನು ಒಂದು ದಿನಕ್ಕೆ ಬೇಕಂತ ರಿಕ್ವೈರ್ಮೆಂಟ್ ಏನು ಪೋಷಕಾಂಶ 40-45 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ, ಮತ್ತೆ ಫೈಬರ್ ಅಂದ್ರೆ ನಾರಿನಂಶ ಒಂದು 50 ಗ್ರಾಮ್ ನಾರಿನಂಶ ಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ, ಕ್ಯಾಲ್ಸಿಯಂ ಅನ್ನೋದು 1000 mg ನಷ್ಟು ಒಂದು ಕ್ಯಾಲ್ಸಿಯಂ ಬೇಕಾಗುತ್ತೆ, ಒಂದು 15-20 mg ಆದಂತ ಒಂದು ಐರನ್ ಕಂಟೆಂಟ್ ಕೊಬ್ಬಿನಂಶ ಬೇಕಾಗುತ್ತೆ. ಇಷ್ಟೆಲ್ಲ ತಿಂದಾವಾಗ ಮನುಷ್ಯನಿಗೆ 2000-2500 ವರೆಗೂ ಕಿಲೋ ಕ್ಯಾಲರಿ ಅಷ್ಟು ಶಕ್ತಿ ಸಿಗುತ್ತೆ. ಸೊ ಜಿಂಕ್ 14 mg ಆಗುತ್ತೆ, ಜಿಂಕ್ ಬೇಕಾಗುತ್ತೆ. ಸೊ ಈ ರೀತಿ ಪೋಷಕಾಂಶಗಳು ಮನುಷ್ಯನಿಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ತಾವು ಏನು ಹೇಳಿದ್ರು, ನಮಗೆ ಸಾಕಷ್ಟು ಧಾನ್ಯಗಳು ಬೇಕಾಗುತ್ತೆ, ತರಕಾರಿಗಳು ಬೇಕಾಗುತ್ತೆ, ಕಾಳುಗಳು ಬೇಕಾಗುತ್ತೆ, ಹಾಲು ಎಣ್ಣೆ ಈ ಕೊಬ್ಬಿನ ಅಂಶ ಇದೆಲ್ಲವೂ ಕೂಡ ಬೇಕಾಗುತ್ತೆ. ಬಹಳ ಪ್ರಧಾನವಾಗಿದ್ರಲ್ಲಿ ಧಾನ್ಯಗಳು ಅಂತ ಅಂದ್ರೆ ಅಕ್ಕಿ ಆಗ್ಬಹುದು, ರಾಗಿ ಆಗ್ಬಹುದು, ಗೋಧಿ ಆಗ್ಬಹುದು, ಇದರ ಅಗತ್ಯ ಸುಮಾರು 400-450 ಗ್ರಾಮ್ನಷ್ಟು ಇರುತ್ತೆ. ಅದರ ನಂತರದ ಸ್ಥಾನವನ್ನು ತುಂಬತಕ್ಕಂಥದ್ದು ತರಕಾರಿ ಮತ್ತೆ ಹಣ್ಣುಗಳು. ಸುಮಾರು ಒಬ್ಬ ಮನುಷ್ಯನಿಗೆ ಪ್ರತಿ ದಿವಸ 300-350 ಗ್ರಾಮ್ನಷ್ಟು ತರಕಾರಿ ಮತ್ತು ಹಣ್ಣುಗಳ ಅಗತ್ಯ ಇರುತ್ತೆ. ಈ ತರಕಾರಿ ಮತ್ತು ಹಣ್ಣುಗಳು ನಮಗೆ ಅಗತ್ಯ ಇರತಕ್ಕಂತಹ ಸಸಾರಜನಕ ಅಥವಾ ಪ್ರೋಟೀನ್ ಅಂತ ಹೇಳಿ ನಾವೇನ್ ಕರಿತೀವೋ ಇದನ್ನ ಒದಗಿಸಿ ಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದು ಬಹಳ ಅನುಕೂಲವನ್ನ ಮಾಡುತ್ತೆ. ನಮಗೆ ತರಕಾರಿಗಳು ಧಾನ್ಯಗಳ ನಂತರ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯ ಇರೋದ್ರಿಂದ ಪೌಷ್ಟಿಕ ಕೈತೋಟಗಳು ಇದಕ್ಕೆ ನೆರವನ್ನ ಉಂಟು ಮಾಡ್ತವೆ ಅನ್ನುವಂಥದ್ದು. ಈಗ ತಾವು ಹೇಳಿದ್ರಿ 300-350 ಗ್ರಾಮ್ನಷ್ಟು ನಮಗೆ ತರಕಾರಿ ಮತ್ತೆ ಹಣ್ಣುಗಳು ಬೇಕಾಗುತ್ತೆ. ಅದರಿಂದ ಬೇರೆ ಬೇರೆ ತರಹದ ಲಘು ಪೋಷಕಾಂಶಗಳು ನಮಗೆ ಮತ್ತೆ ಪೋಷಕಾಂಶಗಳು ದೊರಕುತ್ತೆ ಅನ್ನುವಂಥದ್ದು. ಯಾವ್ಯಾವ ತರಕಾರಿಯಿಂದ ಯಾವ್ಯಾವ ತರಹದ ಪೋಷಕಾಂಶಗಳು ದೊರಕಬಹುದು? ಸೊಪ್ಪುಗಳು ತಿಂದ್ರೆ ಅತ್ಯಧಿಕವಾದಂತ ಕಬ್ಬಿಣದ ಅಂಶ ಅಂದ್ರೆ ಐರನ್ ಕಂಟೆಂಟ್ ಸಿಗುತ್ತೆ. ಅದೇ ರೀತಿ ಪಪಾಯ ತಿಂದ್ರೆ ನಮ್ಗೆ ಹೈಯೆಸ್ಟ್ ಏನು ವಿಟಮಿನ್ಸ್ ಪ್ರೋಟೀನ್ಸ್ ಸಿಗುತ್ತೆ. ತರಕಾರಿಗಳಲ್ಲಿ ಸೌತೆಕಾಯಿ ಮತ್ತೆ ಹೀರೆಕಾಯಿ ತೊಂಡೆಕಾಯಿ ಅಂತೀವಲ್ಲ, ಇದು ತಿಂದ್ರೆ ಅತ್ಯಧಿಕವಂತ ನಾರಿನಂಶ ಸಿಗುತ್ತೆ. ಉದಾಹರಣೆಗೆ ನುಗ್ಗೆ ಅಂತೀವಿ ನಾವು. ನುಗ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತಂದ್ರೆ ನುಗ್ಗೆ ಸೊಪ್ಪಿನಲ್ಲಿರುವಂತ ಅತ್ಯಧಿಕವಾದಂತ ಕ್ಯಾಲ್ಸಿಯಂ ಇರಬಹುದು, ಮತ್ತೆ ಕಬ್ಬಿಣಾಂಶ ಇರಬಹುದು, ಮತ್ತೆ ಯಾವುದೇ ರೀತಿ ತರಕಾರಿ ಸಿಗೋದಿಲ್ಲ, ಅಷ್ಟು ಸಮೃದ್ಧವಾಗಿರುತ್ತೆ ಇದು. ಸೊ ಈಗಾಗಲೇ ಹೇಳ್ಬೇಕು ತಮ್ಗೆ ಅಂತಂದ್ರೆ ನಾವು ನುಗ್ಗೆಕಾಯಿಯನ್ನ ಉಪಯೋಗಿಸ್ತೀವಿ, ಅದೇ ನುಗ್ಗೆ ಸೊಪ್ಪನ್ನ ಯಾರು ಅಧಿಕವಾಗಿ ಉಪಯೋಗಿಸೋದಿಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭ ತಿಂತಾರೆ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಅದು ಕಸರೆ ಅಂತ ಕಹಿ ಅಂತ ಅದನ್ನ ಉಪಯೋಗಿಸೋದಿಲ್ಲ. ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿ ಇದ್ರು ಕೂಡ ಇರಬಹುದು, ಹೀಗೆಲ್ಲ ಇದರ ಬಳಕೆಯನ್ನ ಹೆಚ್ಚು ಮಾಡ್ತಾ ಇದ್ರು. ಇತ್ತೀಚಿನ ದಿವಸಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಕಹಿ ಅಂತ ಉಪಯೋಗಿಸ್ತಾ ಇಲ್ಲ. ಉದಾಹರಣೆಗೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ನುಗ್ಗೆ ಸೊಪ್ಪು ಬೆಳೀತಾ ಇದಾರೆ. ನುಗ್ಗೆ ಸೊಪ್ಪನ್ನ ತಂದು ಒಣಗಿಸಿ ಪೌಡರ್ ಮಾಡಿ ಇವತ್ತು ಅದನ್ನ ಬಳಕೆ ಮಾಡ್ತಾ ಇದಾರೆ, ಮತ್ತೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಸರ್. ಬೇರೆ ಕಡೆ ದೇಶಗಳಿಗೆಲ್ಲ, ಹೊರದೇಶಕ್ಕೆಲ್ಲ ಇದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಯಾಕೆ ಅಂತಂದ್ರೆ ಇದ್ರಲ್ಲಿ ಇರುವಂತ ಅತ್ಯಧಿಕವಾದಂತ ನಾರಿನಂಶ ಇರ್ಬೋದು, ಮತ್ತೆ ಕ್ಯಾಲ್ಸಿಯಂ ಇರ್ಬೋದು, ಮತ್ತೆ ಕಬ್ಬಿಣಾಂಶ ಇರ್ಬೋದು. ಮೆಡಿಸಿನಲ್ ವ್ಯಾಲ್ಯೂ ಅಂತೀವಿ, ಔಷಧಿ ಗುಣವುಳ್ಳದಂತೀವಿ ಇದು. ಯಾಕೆಂತಂದ್ರೆ ಈ ನರಗಳ ದೌರ್ಬಲ್ಯ ಆದಾಗ, ನರಗಳ ವೀಕ್ ಆದಾಗ ನುಗ್ಗೆ ಸೊಪ್ಪಿನ ಎಲೆ ಮತ್ತು ಹೂವ ಬರ್ತಲ್ಲ ಸರ್, ಅಂತದನ್ನ ಟೀ ಪುಡಿತಾರ, ಟೀ ಮಾಡ್ಕೊಂಡು ಕುಡಿದ್ರೆ ನರಗಳ ದೌರ್ಬಲ್ಯ ಇದೆಯಲ್ಲ, ನರಗಳ ವೀಕ್ ಇದೆಯಲ್ಲ, ಅದು ನರಗಳ ಶಕ್ತಿ ಕೊಡುತ್ತೆ, ಏನ್ ದೌರ್ಬಲ್ಯ ಇರುತ್ತೋ ಅದು ನೀಗುತ್ತೆ. ಸೊ ಆದ್ದರಿಂದ ಇದು ಔಷಧಿ ಗುಣವುಳ್ಳಂತದ್ದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಏನು ಮೌಲ್ಯವರ್ಧನೆ ಅಂತೀವಲ್ವಾ ಸರ್, ಆ ಮೌಲ್ಯವರ್ಧನೆಯಲ್ಲಿ ಅತ್ಯಧಿಕವಾಗಿ ನುಗ್ಗೆ ಸೊಪ್ಪನ್ನ ಪೌಡರ್ ಮಾಡಿ ಇವತ್ತು ವಿವಿಧ ಪದಾರ್ಥಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಚಪಾತಿ ಮಾಡೋ ಸಂದರ್ಭದಲ್ಲಿ ಚಪಾತಿಗೆ ಒಂದು ಸ್ಪೂನ್ ಒಣ ನುಗ್ಗೆ ಸೊಪ್ಪಿನ ಪುಡಿ ಹಾಕಿದ್ರೆ ಅದು ಒಂದು ನಮ್ಗೆ ಅಡಿಷನಲ್ ಕ್ಯಾಲ್ಸಿಯಂ ಕೊಟ್ಟಂಗಾಗುತ್ತೆ. ಜೊತೆಗೆ ರೊಟ್ಟಿ ಮಾಡೋದಿರ್ಬೋದು, ಚಪಾತಿ ಮಾಡೋದಿರ್ಬೋದು, ಮತ್ತೆ ಅಥವಾ ಈವನ್ ನುಗ್ಗೆಗೂ ಸಹ ಬಳಸ್ತಾರೆ. ಸೊ ವಿವಿಧವಾದಂತ ಪದಾರ್ಥಗಳಿಗೆ ಇದನ್ನ ಬಳಸ್ತಾರೆ. ಈವನ್ ನುಗ್ಗೆ ಸೊಪ್ಪಲ್ಲಿ ನುಗ್ಗೆ ಸೊಪ್ಪು ಹಸಿ ಸೊಪ್ಪನ್ನು ಸಹ ಅದನ್ನು ಸಹ ಸಾಂಬಾರ್ ಸೊಪ್ಪಿನ ಜೊತೆ ಹಚ್ಚಿ ರೊಟ್ಟಿ ಮಾಡಬಹುದು. ಸೊ ಆ ರೀತಿ ಮಾಡಬಹುದು. ಪಲ್ಯ ಮಾಮೂಲಿ ಎಲ್ಲರೂ ಸಹ ನುಗ್ಗೆ ಸೊಪ್ಪಿನಿಂದ ಪಲ್ಯ ಮಾಡಿ ಬಳಸ್ತಾ ಇದ್ದಾರೆ. ಸೊ ಈ ರೀತಿ ಪ್ರತಿಯೊಂದು ತರಕಾರಿಯಲ್ಲಿ ಅದರದೇ ಆದಂತ ವಿಶೇಷ ಪೋಷಕಾಂಶಗಳನ್ನ ಹೊಂದಿರುತ್ತೆ. ಅಂತ ಅಂದ್ರೆ ನಾವು ಕೇವಲ ಅದು ಇದು ಅಂತ ಹೇಳಿ ನಮ್ಮ ಕಿವಿಗೆ ಏನ್ ಬೀಳುತ್ತೋ ಅದ್ರ ಹಿಂದೆ ಬಿದ್ದ್ಬಿಡ್ತೀವಿ ನಾವು. ಈಗ ನುಗ್ಗೆ ಸೊಪ್ಪು ಅಂದ ತಕ್ಷಣ ಎಲ್ಲಿ ನುಗ್ಗೆ ಸೊಪ್ಪು ಇರುತ್ತೋ ಅದರದ್ದು ಬರೀ ನುಗ್ಗೆ ಸೊಪ್ಪಿನ ಹಿಂದೆ ಬೀಳುವಂತದ್ದು, ನುಗ್ಗೆ ಸೊಪ್ಪನ್ ಮಾಡುವಂತದ್ದು ಈ ತರದನ್ನ ನಾವು ರೂಢಿಸಿಕೊಳ್ಬಾರ್ದು. ಅದಕ್ಕೆ ಬದಲಾಗಿ ಮನುಷ್ಯ ತಿನ್ನಬಹುದಾದಂತಹ ತರಕಾರಿಗಳು ಎಷ್ಟಿದಾವೋ ಅವನ್ನ ಪ್ರತಿ ದಿವಸ ಒಂದೊಂದು ದಿವಸವೂ ಕೂಡ ಒಂದನೇ ತಿನ್ನೋದು ಅನ್ನುವಂಥದ್ದಲ್ಲ. ಇವತ್ತು ನಾವು ಆಲೂಗಡ್ಡೆಯನ್ನ ಬಳಸಿದ್ರೆ ನಾಳೆ ತೊಂಡೆಯನ್ನ ಬಳಸ್ತಕ್ಕಂಥದ್ದು, ಆ ನಂತರ ಬೆಂಡೆಯನ್ನ ಬಳಸ್ತಕ್ಕಂಥದ್ದು, ನುಗ್ಗೆಯನ್ನ ಬಳಸ್ತಕ್ಕಂಥದ್ದು, ಹೀಗೆ ನಾವು ಸಮಗ್ರವಾಗಿ ಎಲ್ಲಾ ತರಹದ ತರಕಾರಿಗಳನ್ನು ಕೂಡ ಬಳಕೆ ಮಾಡಿದಾಗ ಈ ಎಲ್ಲಾ ತರಕಾರಿಗಳಲ್ಲೂ ಇರುವಂತಹ ಪೌಷ್ಟಿಕಾಂಶ ನಮಗೆ ದೊರಕ್ತಾ ಹೋಗುತ್ತೆ. ಅದು ನಮ್ಮ ಬೆಳವಣಿಗೆಗೆ ಅನುಕೂಲವನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದು. ಕೆಲವ್ರಿಗೆ ಮನೆಯ ಮುಂದೆ ಮತ್ತೆ ಹಿಂದೆ ಎರಡ್ ಕಡೆನೂ ಕೂಡ ಜಾಗ ಇರುತ್ತೆ, ಆದ್ರೆ ಅದನ್ನ ಸಮರ್ಥವಾಗಿ ಹೇಗೆ ಬಳಕೆಯನ್ನ ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಏನ್ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಹೇಗ್ ಹಾಕ್ಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ಇದ್ರ ಬಗ್ಗೆ ಒಂದಷ್ಟು ಹೇಗೆ ಸದ್ಬಳಕೆಯನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ತಾವು ಹೇಳಿದ ಹಾಗೆ ಮುಂದೆ ಜಾಗ ಇರುತ್ತೆ, ಮನೆ ಹಿಂದೆ ಜಾಗ ಇರುತ್ತೆ. ಜಾಗಕ್ಕೆ ನಾವು ಇಷ್ಟೇ ಮೆಜರ್ಮೆಂಟ್ ಇರಬೇಕು ಅಂತೇನಿಲ್ಲ. ಎಷ್ಟು ಲಭ್ಯತೆ ಇಲ್ಲ ಅಂತ ಅಂದ್ರೆ ನಾವು ಒತ್ತುವರಿ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದೇನಂತಂದ್ರೆ ಆ ಜಾಗಕ್ಕೆ ತಕ್ಕಂತೆ ಒಂದು ನಾಲ್ಕು ನುಗ್ಗೆ ಗಿಡ ಅಥವಾ ಒಂದು ಎರಡು ಪಪ್ಪಾಯ, ಆ ಮಧ್ಯ ಜಾಗದಲ್ಲಿ ಚಿಕ್ಕದಾಗಿ ಜಾಗ ಇತ್ತು ಅಂತಂದ್ರೆ ಅಲ್ಲಿ ಯಾವ್ದಾನ ತರಕಾರಿ ಯಾವ್ದಾದ್ರು ಬೀನ್ಸ್ ಇರಬಹುದು, ಸೊಪ್ಪಿಂದ ಇರಬಹುದು, ಅಥವಾ ಕೊನೆಯ ಪಕ್ಷ ಸಾಂಬಾರ್ ಸೊಪ್ಪು ಅಂತ ಸಿಗಬಹುದು, ಅಥವಾ ಕ್ಯಾರೆಟ್. ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾರೆಟ್ 30-40 ರೂಪಾಯಿ ಕೆಜಿ ಇದ್ದಾಗ ಎಲ್ಲರೂ ಬಳಸ್ತೀವಿ, ಅದೇ 60-90 ಇತ್ತು ಅಂತಂದ್ರೆ ಯಾರು ಬಳಸೋದಿಲ್ಲ, ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಕ್ಯಾರೆಟ್ ಅತ್ಯಧಿಕವಾದಂತ ನ್ಯೂಟ್ರಿಷನ್ ಅಂತಂದ್ರೆ ಪೋಷಕಾಂಶ ಭರಿತವಾದಂತ ಕ್ಯಾರೆಟ್, ಅದ್ರ ಹೆಸರೇ ಕ್ಯಾರೆಟ್ ಅಂತಂದ್ರೆ ಅದ್ರ ಅತ್ಯಧಿಕವಾದಂತ ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ ಇರ್ತದೆ, ಮತ್ತೆ ರೈಬೋಫ್ಲಾವಿನ್ ಇರ್ತದೆ, ಈ ತರ ವಿಶೇಷವಾದಂತ ಕೆಲವೊಂದು ಪೋಷಕಾಂಶ ಇರೋದ್ರಿಂದ ಅತಿ ಹೆಚ್ಚಾಗಿ ಕ್ಯಾರೆಟ್ ಅಂತ ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ, ಇಷ್ಟಪಡ್ತಾರೆ. ಬಟ್ ಆದ್ರೆ ಬೆಲೆ ನೋಡಿ ದೂರ ಹೋಗ್ತಾರೆ ಅಂತಂದ್ರೆ ಮೀನ್ಸ್ ಅಂತಂದ್ರೆ ಚೀಪಾಗಿ ಸಿಗ್ಬೇಕು ಆತರ. ಅದನ್ನೇ ಕ್ಯಾರೆಟ್ ನಾವು ಮನೆ ಹತ್ರ ಬೆಳ್ಕೊಂಡ್ರೆ ದಿನ ಒಂದು ಕ್ಯಾರೆಟ್ ತಿಂದ್ರೆ ಅದು ನಮ್ಗೆ ಒಂಥರ ಈಜಿಯಾಗಿ ಪ್ರೋಟೀನ್ ಕೊಟ್ಟಂಗೆ, ಈಜಿಯಾಗಿ ವಿಟಮಿನ್ ಕೊಟ್ಟಂಗೆ. ಸೊ ಆದ್ರಿಂದ ನಾನು ರೈತರಲ್ಲಿ ಅಥವಾ ಯಾರೇ ಮನೆ ಹಿತ್ತಲಲ್ಲಿ ಬೆಳೆಸುವಂತ ಫಲಾನುಭವಿಗಳಿಗೆ ಹೇಳೋದು ಇಷ್ಟಪಡ್ತೀನಿ, ನಿಮ್ಮ ಮನೆಯಲ್ಲಿರುವಂತ ಈ ಜಾಗದನ್ನೇ ಉತ್ತಮವಾಗಿ ಉಪಯೋಗಿಸ್ಕೊಳ್ಳಿ. ಗೊಬ್ಬರ ಅವಶ್ಯಕತೆ ಇರಲ್ಲ, ನೀವು ಮನೆಯಲ್ಲಿ ಸಿಗುವಂತ ಕಸ, ಮನೆಯಲ್ಲಿ ಸಿಗುವಂತ ತ್ಯಾಜ್ಯ ಅದನ್ನೆಲ್ಲ ಒಂದು ಎಲ್ಲ ಮನೆ ಹತ್ರ ಒಂದು ಗುಂಡಿ ತರ ಮಾಡ್ಕೊಳ್ಳಿ, ಎಲ್ಲಾ ತರದ ಅದಕ್ಕೆ ಹಾಕಿ ಈ ಕಾಂಪೋಸ್ಟ್ ಕಲ್ಚರ್ ಅಂತ ಒಂದು ಇದು ಸಿಗುತ್ತೆ, ಕಾಂಪೋಸ್ಟ್ ಕಲ್ಚರ್ ಅಂತ. ಆ ಕಲ್ಚರ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ನಮ್ಮ ಕೃಷಿ ಕಾಲೇಜಲ್ಲಿ ಲಭ್ಯತೆ ಸಿಗುತ್ತೆ. 1 ಕೆಜಿ ಕಾಂಪೋಸ್ಟ್ ಕಲ್ಚರ್ ತಂದು ಸಿಗುವಂತ ತ್ಯಾಜ್ಯ ಏನ್ ಸಿಗುತ್ತೋ ಅಲ್ವಾ ಅದನ್ನೆಲ್ಲ ಅಲ್ಲೊಂದು ಜಾಗದಲ್ಲಿ ಒಂದು ಡ್ರಮ್ ಅಲ್ಲಿ ಹಾಕಿ, ನಂತರ ಆ ಡ್ರಮ್ ಮೇಲೆ ಈ ಕಾಂಪೋಸ್ಟ್ ಕಲ್ಚರ್ನ ಜಸ್ಟ್ 1 ಸ್ಪೂನ್ 2 ಸ್ಪೂನ್ ಉದುರಿಸಿ ಅದನ್ನ ಅದೇ ತರ ಬಚ್ಚಿಡಿ, ಅದ ಹಂಗೆ ಕೊಳತದ. ಆ ಕೊಳತಂತದನ್ನ ಮತ್ತೆ ಅದನ್ನ ನೀವು ಅಲ್ಲಿ ಇರುವಂತ ಜಾಗಕ್ಕೆ ಬಳಸಿ ಅದನ್ನ ಗುದ್ಲಿನಲ್ಲಿ ಅದನ್ನ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಕ್ಲೀನ್ ಆಗಿ ನೀರ್ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಏನ್ ಬೇಕೋ ಯಾವ ತರ ಲೆವೆಲ್ ಅಲ್ಲಿ ನಿಮ್ಮಲ್ಲಿ ಲಭ್ಯತೆ ಇರುವಂತಹ ಬೀಜಗಳನ್ನು ಉಪಯೋಗಿಸಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ನೀವು ಬೆಳ್ಕೊಳ್ಳಿ. ಒಳ್ಳೇದು ಡಾಕ್ಟ್ರೆ. ಈಗ ಅನೇಕರಿಗೆ ಜಾಗ ಇರುತ್ತೆ, ಮಾಡಬೇಕು ಅಂತ ಮನಸ್ಸಿರುತ್ತೆ, ಹೇಗೆ ಮಾಡಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಈ ನಿಟ್ಟಿನಲ್ಲಿ ಅವ್ರಿಗೆ ತರಬೇತಿ ಅಥವಾ ಮಾಹಿತಿ ಎಲ್ಲಿ ಸಿಗುತ್ತೆ? ಸರ್, ತರಬೇತಿ ಮತ್ತೆ ಮಾಹಿತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅವರಿಗೆ ಬೇಕಾದಂತ ಮಾಹಿತಿ, ಈ ಒಂದು ಪೌಷ್ಟಿಕ ಕೈತೋಟದ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ. ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದನು ಕೆಲವೊಂದು ಮಾಹಿತಿ ಸಿಗುತ್ತೆ, ಕೆಲವೊಂದು ಅವರಿಗೆ ಬೇಕಾದಂತ ಯೋಜನೆಗಳ ಬಗ್ಗೆನೂ ವಿವರವಾಗಿ ಸಿಗುತ್ತೆ. ತಾವು ದಯವಿಟ್ಟು ಆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾದ್ರೂ ಅವರಿಗೆ ಉತ್ತಮವಾದಂತ ಮಾಹಿತಿ ಮತ್ತೆ ಈ ಒಂದು ಯೋಜನೆಯ ಇದ್ರೆ ಅವರು ಸಹ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸರ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. ಸರ್, 9996464282835353501